ಎತ್ತುಗಳ ಸಾಕಾಣಿಕೆ ಕುರಿತಾದ ಸರಣಿ ಕಾರ್ಯಕ್ರಮ. ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಮಣ್ಣಿನ ಜೀವ ಸಂಕುಲಕ್ಕೆ ಶೇಷ ಕೇಳಿ ಕಾರ್ಯಕ್ರಮ ರೈತನ ಸಂಪತ್ತು. ರೈತನ ಸಂಪತ್ತು ರೈತನ ಸಂಪತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಆಗಿದೆ ಎತ್ತು ರೈತನ ಸಂಪತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಎತ್ತುಗಳೇ ರೈತನ ಜೀವ ಜಗತ್ತು ಉಳಿಸೋಣ ಎತ್ತುಗಳ ಕೃಷಿ ಸಂಸ್ಕೃತಿ ಉಳಿಸೋಣ ಎತ್ತುಗಳ ಕೃಷಿ ಸಂಸ್ಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ಭೂಮಿ ತಾಯ ಮೇಲಿನ ವಿಕೃತಿ ತಪ್ಪಿಸೋಣ ರೈತ ಬಂಧುವರಿಗೆಲ್ಲ ನಮಸ್ಕಾರ. ಇಂದಿನ ರೈತನ ಸಂಪತ್ತು ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂಧುವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಎತ್ತುಗಳ ಇತಿಹಾಸ, ಈ ಕುರಿತಂತೆ ಪಶುವೈದ್ಯರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ನಮಸ್ಕಾರ. ನಮಸ್ಕಾರ. ಎತ್ತುಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತಾವು ಇವತ್ತು ವಿವರವಾಗಿ ಮಾಹಿತಿಯನ್ನ ಮಾಡಿಕೊಡ್ಬೇಕು. ಆಗಬಹುದು. ನಮ್ಮ ಎತ್ತುಗಳು ರೈತನ ಬೆನ್ನೆಲುಬು. ರೈತ ಅಂದ್ರೆ ಎತ್ತು, ಎತ್ತು ಅಂದ್ರೆ ರೈತ. ಈ ಎತ್ತುಗಳಿಗೆ ಅಪೂರ್ವವಾದ ಇತಿಹಾಸ ವೇದಗಳ ಕಾಲದಿಂದ ಹಿಡಿದು ಇವತ್ತಿನವರೆಗೂ ನಡೆದಿರುವುದೆಲ್ಲ ಇತಿಹಾಸನೇ. ವೇದ ಅಂತಂದ್ರೆ ಮಂತ್ರಗಳಿಂದ ಕೂಡಿರುವಂತಹ ಪದ ಪುಂಜಗಳು. ಅದರಲ್ಲಿ ಭಗವಂತನನ್ನು ನೆನೆಸ್ತಾರೆ, ಪ್ರಕೃತಿಯನ್ನ ಆರಾಧಿಸ್ತಾರೆ, ಎಲ್ಲವನ್ನ ಆರಾಧಿಸ್ತಾ ಎಲ್ಲರ ಜೊತೆ ಸಂತೋಷವಾಗಿರೋಣ ಅಂತಾರೆ. ಅದು ಹೇಗೆ ಬರುತ್ತೆ ಅಂದ್ರೆ, ಓಂ ಆಪಃ ಶಾಂತಿ, ಔಷಧಯ ಶಾಂತಿ, ವನಸ್ಪತಯ ಶಾಂತಿ, ಗೌಃ ಶಾಂತಿ, ಅಜಾಃ ಶಾಂತಿ, ಅಶ್ವಾಃ ಶಾಂತಿ, ದ್ವಿಪದೇ ಚತುಷ್ಪದೇ ಚ ಶಾಂತಿಂ ಕರೋಮಿ ಅನ್ನತ್ತೆ. ಏನು ಗೌಃ ಶಾಂತಿ, ಹಸುಗಳಿಗೆ ಶಾಂತಿ ಆಗಬೇಕು. ಅಜಾಹ ಶಾಂತಿ, ಆಡುಗಳಿಗೆ ಕೂಡ ಶಾಂತಿಯಿಂದ ಇರಬೇಕು. ಅಶ್ವಃ ಶಾಂತಿ, ಕುದುರೆಗಳು ಶಾಂತಿಯಿಂದ ಇರಬೇಕು. ಅಷ್ಟೇ ಅಲ್ಲ, ದ್ವಿಪದೇ ಚತುಷ್ಪದ, ಎರಡು ಕಾಲಿನ ನಾಲ್ಕು ಕಾಲಿನ, ಎರಡು ಕಾಲು ಅಂದ್ರೆ ಮನುಷ್ಯ, ನಾಲ್ಕು ಕಾಲು ಅಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಇವು ಎಲ್ಲವೂ ಶಾಂತಿಯಿಂದ ಇದ್ರೆ ಆಗ ನಾನು ಶಾಂತಿಯಿಂದ ಇರಬಲ್ಲೆ ಅಂದ್ರೆ, ಆ ಕಾಲದಿಂದ ಪಶು ಪಕ್ಷಿ ಪ್ರಾಣಿಗಳು ಶಾಂತಿಯಿಂದ ಇರೋದಕ್ಕೆ ಎಲ್ಲ ಪ್ರಯತ್ನವನ್ನ ನಮ್ಮ ಋಷಿಮುನಿಗಳು ಕೂಡ ಮಾಡಿದ್ದಾರೆ. ಇವರಿಗೆ ಮನುಕುಲದ ಬಗ್ಗೆ, ಪಶು ಪ್ರಾಣಿಗಳ ಬಗ್ಗೆ ಇರುವಂತಹ ಅನುಕಂಪ ಪ್ರೀತಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತಾರೆ. ಕೃಷಿಕ ಎಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾನೋ ಅಲ್ಲಿ ದುರ್ಭಿಕ್ಷ ಅನ್ನೋದು ಬರೋದಿಲ್ಲ, ಕ್ಷಾಮ ಬರೋದಿಲ್ಲ ಅನ್ನೋದು ಹೇಳಿದ್ದಾರೆ. ಕೃಷಿ ಚೆನ್ನಾಗಿ ನಡೀಬೇಕು ಅಂದ್ರೆ ನಮ್ಮ ದನಗಳು ಗಟ್ಟಿಮುಟ್ಟಾಗಿರಬೇಕು. ಬರೀ ಗಟ್ಟಿಮುಟ್ಟಾಗಿದ್ರೆ ಸಾಲದು, ಆ ದನಗಳನ್ನ ನಡೆಸುವಂತಹ ರೈತ ಕೂಡ ಗಟ್ಟಿಮುಟ್ಟಿಯಾಗಿರಬೇಕು. ರೈತ ಗಟ್ಟಿಮುಟ್ಟಿಯಾಗಿರಬೇಕು ಅಂದ್ರೆ ಅವನು ಹಾಲನ್ನ ಕುಡಿಬೇಕು, ಬೆಣ್ಣೆನ ತಿನ್ನಬೇಕು, ರೊಟ್ಟಿ ಜೊತೆ ಬೆಣ್ಣೆನ ತಿನ್ನಬೇಕು, ಮಜ್ಜಿಗೆಯನ್ನು ಕುಡಿಬೇಕು, ಆರೋಗ್ಯವಾಗಿರಬೇಕು. ಇವರಿಗೆಲ್ಲ ಆದರ್ಶ ಪುರುಷರು ಅಂತಂದ್ರೆ ನಮ್ಮ ದ್ವಾಪರ ಯುಗದ ರೈತರ ಆರಾಧ್ಯ ದೈವ ಶ್ರೀ ಬಲರಾಮ ಕೃಷ್ಣ. ಬಲರಾಮನಿಗೆ ಹಲಾಯುಧ ಅಂತಾರೆ. ಹಲಾಯುಧ ಅಂದ್ರೆ ಅವನು ನೇಗಿಲನ್ನೇ ಆಯುಧವಾಗಿಟ್ಕೊಂಡಿದ್ದಾನೆ. ನೇಗಿಲನ್ನ ಆಯುಧವಾಗಿಟ್ಕೊಂಡಿದ್ದಾನೆ ಅಂದ್ರೆ ಯಾರನ್ನೋ ಕೊಲ್ಲೋದಿಕ್ಕೆ ಅಂತ ಅಲ್ಲ, ಭೂಮಿಯನ್ನು ಉಳುಮೆ ಮಾಡೋದಕ್ಕೆ ಅನ್ನೋದು ಅವನ ಲಾಂಛನವಾಗಿ ಇಟ್ಕೊಂಡಿದ್ದಾನೆ. ಇನ್ನು ಕೃಷ್ಣನ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರ ಬಗ್ಗೆ ಕೃಷ್ಣನ ಇತಿಹಾಸ ಎಲ್ಲರಿಗೂ ಗೊತ್ತು. ಮಕ್ಕಳೇನಾದರೂ ಹಾಲು ಕುಡಿಯೋದಿಲ್ಲ, ಬೆಣ್ಣೆ ತಿನ್ನೋದಿಲ್ಲ, ಮೊಸರನ್ನ ತಿನ್ನೋದಿಲ್ಲ ಅಂದ್ರೆ ತಾಯಂದ್ರೆ ಹೇಳ್ತಾರೆ ನೀನು ಕೃಷ್ಣ ಬಲರಾಮನಂತೆ ಗಟ್ಟಿಯಾಗಿರಬೇಕಾದ್ರೆ ಹಾಲು ಕುಡಿಬೇಕು ಕಂದ, ಮೊಸರನ್ನ ತಿನ್ನಬೇಕು ಕಂದ ಅಂತ ಹೇಳಿ ಮಕ್ಕಳನ್ನ ರಮಿಸಿ ತಿನ್ನಿಸ್ತಾರೆ. ಕೃಷ್ಣ ಸರ್ವಕಾಲಿಕ ಮಾರ್ಗದರ್ಶಕ, ಶ್ರೇಷ್ಠ ಜ್ಞಾನಿ. ಅವನು ಕಂಸನನ್ನ ಕೊಂದ, ಗೋವರ್ಧನಗಿರಿಯನ್ನ ಎತ್ತಿದ ಅಂದ್ರೆ ಅವನ ಶಕ್ತಿ ಎಷ್ಟಿರಬೇಡ. ಅವನ ಶಕ್ತಿ ಬಂದಿದ್ದು ನಮ್ಮ ಹಸುಗಳಿಂದ, ನಮ್ಮ ದನಗಳಿಂದ, ನಮ್ಮ ಗೋವಿನ ಹಿಂಡುಗಳಿಂದ. ಗೋವಿನ ಹಿಂಡು ಅಂದ್ರೆ ಒಂದೆರಡು ಹಸು ಎತ್ತುಗಳು ಇದ್ದಿದ್ದಲ್ಲ, ಹಸು ಕರು ಸಣ್ಣವು ದೊಡ್ಡವು ಎಲ್ಲವೂ ಇದ್ವು. ಹಿಂಡು ಹಿಂಡು ಅಂದ್ರೆ ಸಾವಿರದ ಸಾವಿರದ ಲೆಕ್ಕದಲ್ಲಿತ್ತು. ಅದಕ್ಕೆ ಅವನ್ನೆಲ್ಲ ಓಡಾಡಿಸ್ಕೊಂಡಿರೋಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕೃಷ್ಣ ಕೊಳನ್ನ ಇಟ್ಕೊಳ್ತಾ ಇದ್ದ. ಈಗ ನಾವು ಸೀಟಿ ಹೊಡೆದ್ರೆ ಹೇಗೆ ನಮ್ಮ ಹಸುಗಳು ಓಡಿ ತಿರುಗಿ ನೋಡುತ್ತೋ, ಹಾಗೆ ಹಸುಗಳಿಗೆ ಕೊಳಲಿನಿಂದ ಅವನು ಊತ್ತಾ ಇದ್ದೆ ಅಂತಂದ್ರೆ ಆ ನಾದವನ್ನ ಕೇಳಿ ಹಸುಗಳು ಯಾವ ಕಡೆ ತಿರುಕೋಬೇಕು, ಹೇಗೆ ಹೋಗ್ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಹೋಗ್ತಾ ಇತ್ತು. ಇದು ದ್ವಾಪರ ಯುಗಕ್ಕಾಯ್ತು. ತ್ರೇತಾಯುಗಕ್ಕೆ ಬಂದ್ರೆ ನಮ್ಮ ದಿಲೀಪ ಮಹಾರಾಜ ಹೇಗೆ ನಂದಿನಿ ಅನ್ನತಕ್ಕಂತಹ ಹಸುವಿನ ಸೇವೆಯನ್ನ ಮಾಡಿದ ಅನ್ನೋದೆಲ್ಲ ನಮಗೆ ಮನದಟ್ಟು. ಈ ನಂದಿನಿಯ ಜ್ಞಾಪಕಾರ್ಥವಾಗಿ ನಮ್ಮ ಹಾಲು ಉತ್ಪಾದಕರ ಮಹಾಮಂಡಲ ನಾವು ದಿನವಹಿ ಉಪಯೋಗಿಸ್ತಾ ಇರುವಂತಹ ಹಾಲಿಗೆ ನಂದಿನಿ ಅಂತ ಹೆಸರಿಟ್ಟಿದ್ದಾರೆ. ಅದು ಆ ಹಸುವಿನ ನೆನಪಿನಲ್ಲಿ ಇಟ್ಟಿರುವಂತಹದ್ದು. ದಿಲೀಪ ಚಕ್ರವರ್ತಿಯಾಗಿದ್ದ, ಚಕ್ರವರ್ತಿ ಆಗಿದ್ದವನು ಸೇವಕರನ್ನ ಇಟ್ಬಿಟ್ಟು ಆ ನಂದಿನಿಯನ್ನ ಸೇವೆ ಮಾಡಿಸಬಹುದಾಗಿತ್ತು. ಅವನು ಹಾಗೆ ಮಾಡಲಿಲ್ಲ, ತಾನೇ ಸೇವೆ ಮಾಡಿದ. ಏನ್ ಬರೀತಾರೆ ನೋಡಿ, ನಂದಿನಿ ತಾ ನಿಂತಲ್ಲಿ ನಿಂದು ನಡೆದತ್ತ ನಡೆದು ಮರದ ನೆರಳಲ್ಲಿ ಕುಳಿತ ಕಡೆ ತಾನು ಕಾದಿಹೆನು ಎನ್ನುತ್ತ ಕುಳಿತು ಆಕೆ ಜಲವ ನೀಂತಿದ ಬಳಿಕ ತಾಂ ಜಲವ ಕುಡಿದು ನೆರಳಂತೆ ಆಕೆಯ ಬೆಂಬಿಡದೆ ನಡೆದನ ರಸ. ಅಂದ್ರೆ ಎಲ್ಲ ನಂದಿನಿ ಮಾಡಿದ ನಂತರ ತಾನು ಮಾಡ್ತಾ ಇದ್ರು ಅಂದ್ರೆ ಅಷ್ಟು ಕಾಳಜಿಯಿಂದ ಸಾಕ್ತಾ ಇದ್ದ. ಅಂದ್ರೆ ಹಸುಗಳು ಆ ಕಾಲದಲ್ಲಿ ಬರೀ ದನ ಅಲ್ಲ, ಅದು ಅದೇ ಧನವಾಗಿತ್ತು. ಆದ್ರಿಂದ ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟರು. ಆಮೇಲೆ ಕಲಿಯುಗಕ್ಕೆ ಬಂದಾಗ ನಾವು ಸದಾ ನಮ್ಮ ವಿಜಯನಗರದ ರಾಜರುಗಳನ್ನ ಮತ್ತೆ ನಮ್ಮ ಮೈಸೂರು ಒಡೆಯರನ್ನ ಯಾವತ್ತೂ ಮರೆಯೋ ಹಾಗೆ ಇಲ್ಲ. ವಿಜಯನಗರದ ಅರಸರು 28 ವರ್ಷಗಳ ಕಾಲ ನಮ್ಮ ಮೈಸೂರನ್ನ ಆಳಿದರು. ಆ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅವರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಕರುಹಟ್ಟಿ ಅಂತಂದ್ರೆ ಬೇಕಾದಷ್ಟು ಕರು ಹಸು ದನ ಇರೋ ಜಾಗಕ್ಕೆ ಕರುಹಟ್ಟಿ ಅಂತ ಕರೀತಾ ಇದ್ರು. ಬೆಣ್ಣೆ ಮಾರೋ ಜಾಗಕ್ಕೆ ಬೆಣ್ಣೆ ಚಾವಡಿ ಅಂತ ಕರೀತಾ ಇದ್ರು. ಆ ಕರು ಹಟ್ಟಿನಲ್ಲಿ ಇರತಕ್ಕಂತಹ ಅತ್ಯುತ್ತಮವಾದ ಹಸು ಎತ್ತು ಹೋರಿಗಳನ್ನ ಆಯ್ದು ಆಯ್ದು ತಮ್ಮ ವಿಜಯನಗರಕ್ಕೆ ತೆಗೆದುಕೊಂಡು ಬಂದು ಅಲ್ಲಿ ಅವುಗಳ ತಳಿ ಸಂಕರಣ ಮಾಡಿ ಅತ್ಯುತ್ತಮವಾದಂತಹ ಉಳುಮೆಗೆ ಯೋಗ್ಯವಾದಂತಹ ಸುದೃಢವಾಗಿರುವಂತಹ ಎತ್ತುಗಳನ್ನ ತಯಾರು ಮಾಡಿಕೊಂಡ್ರು, ಹೋರಿಗಳನ್ನ ತಯಾರು ಮಾಡಿಕೊಂಡ್ರು. ಅದರಲ್ಲಿ ಹೆಣ್ಣುಕರು ಬಂದ್ರೆ ಅದು ಹಸುವಾಗಿ ಸಾಕಷ್ಟು ಹಾಲನ್ನು ಕೊಡಬೇಕು. ನಮಗೆ ಬರೀ ಕೆಲಸಕ್ಕೆ ಮಾತ್ರ ಇದ್ಬಿಟ್ರೆ ಆಗ್ಲಿಲ್ಲ, ಹೆಣ್ಣುಕರು ಆದಾಗ ಅದು ಹೆಚ್ಚು ಹಾಲನ್ನು ಕೊಡಬೇಕು, ಹೋರಿಕರು ಆದರೆ ನಮಗೆ ಉತ್ತಮವಾದ ಕೆಲಸಕ್ಕೆ ಕೂಡ ಬರಬೇಕು. ಆ ತರ ಬರೋ ರೀತಿನಲ್ಲಿ ಇವರು ಇದನ್ನ ಮಾಡಿಕೊಂಡ್ರು. ವಿಜಯನಗರದ ಅರಸರು ಇದನ್ನ ಮಾಡಿಕೊಂಡ್ರು. ಇದನ್ನೇ ಮೆಟ್ಟಲಾಗಿಟ್ಕೊಂಡು ಮೈಸೂರು ಅರಸರು ಕೂಡ ಇದೇ ಕೆಲಸವನ್ನ ಮಾಡಿದ್ರು. ಆ ಕೆಲಸವನ್ನ ದಿವಾನ್ ಪೂರ್ಣಯ್ಯನವರ ಕಡೆಯಿಂದ ಮಾಡಿಸಿದ್ರು. ಆದ್ರಿಂದ ಆ ತಳಿಗೆ ದಿವಾನ್ ಪೂರ್ಣಯ್ಯ ತಳಿ ಅಂತೇಳಿ ಅಡ್ಡ ಹೆಸರನ್ನ ಇಟ್ರು. ಈ ಬರಗಾಲ ಬಂದಾಗ ನಾವು ಯೋಚನೆ ಮಾಡೋಣ, ಬಹುಶಃ ಈಗ ಅಂಥ ಬರಗಾಲ ಇಲ್ಲ. ಹಿಂದೆಲ್ಲ ನಾವು ನೋಡಿದ ಕಾಲದ ಬರಗಾಲದಲ್ಲಿ ನೋಡಿದಾಗ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಸಾವನ್ನ ಒಪ್ತಾ ಇದ್ದದ್ದು ಕೋಣ. ಕೋಣ ಸತ್ತ ನಂತರ ಹಸು, ಹಸು ಸತ್ತ ನಂತರ ಎಮ್ಮೆ, ಎಮ್ಮೆ ಸತ್ತ ನಂತರ ಕೊನೆಯಲ್ಲಿ ಹೋರಿ ಎತ್ತು. ಯಾಕೆ ಕೊನೆಯಲ್ಲಿ ಹೋರಿ ಎತ್ತು? ನಾವು ದಿನ ಕುಡಿಯುವಂತಹ ಹಾಲು ನೀಡುವ ಹಸುವಿಗೆ ಮರಣ ಹೋದ್ರೂ ರೈತ ಅಷ್ಟು ಯೋಚನೆ ಮಾಡ್ತಾ ಇರಲಿಲ್ಲ. ಯಾಕೆ ಅಂದ್ರೆ ರೈತನ ಬೆನ್ನೆಲುಬಾಗಿ ಈ ಹೋರಿ ಮತ್ತು ಎತ್ತುಗಳು ಇರ್ತಾ ಇತ್ತು. ಎತ್ತು ಅಥವಾ ಹೋರಿ ಮನೆಯ ಮೊಟ್ಟ ಮೊದಲನೆಯ ಮಗ, ರೈತನ ಜೀವಾಳ, ಕುಟುಂಬದ ಮುಖ್ಯಸ್ಥ ಎತ್ತುಗಳೇ ಆಗಿದ್ದು. ಹೀಗೆ ಎತ್ತುಗಳ ಪ್ರಾಶಸ್ತ್ಯವನ್ನ ನೀಡ್ತಾ ಇದ್ರು. ಈ ಎತ್ತುಗಳ ಪ್ರಾಶಸ್ತ್ಯವನ್ನು ನೋಡಿ ನಮ್ಮ ಸರ್ವಜ್ಞ ಹೇಳ್ತಾನೆ, ಹರಗದ ಎತ್ತಾಗಿ ಬರಡಾದ ಹಯನಾಗಿ ಹರಟೆ ಹೊಡೆಯುವ ಮಗನಾಗಿ ಹೊಲದಲ್ಲಿ ಕರಡವೇ ಬೆಳಗು ಸರ್ವಜ್ಞ. ಅಂದ್ರೆ ಏನ್ ಗೊತ್ತೆ, ಯಾರ ಮನೆಯಲ್ಲಿ ಜಗಳ ಇರಲ್ಲ, ಎಲ್ಲರ ಮನೆಯಲ್ಲೂ ದೋಸೆ ತೂತೆ. ರೈತನ ಮನೆಯಲ್ಲಿ ಏನಾದರೂ ಜಗಳ ಮತ್ತೊಂದು, ಆದ್ರೆ ಅವನ ಜಗಳಾಡ್ತಾ ಇರಲಿಲ್ಲ. ನೇರವಾಗಿ ನೇಗಿಲು ಎತ್ಕೊಂಡು ಎತ್ತಿನ ಹೊಡ್ಕೊಂಡು ಬಂದು ಆ ಎತ್ತನ್ನೇ ಮಗನ ರೀತಿನಲ್ಲಿ, ನೋಡ್ಲ ನಿಮ್ಮ ಅವ್ವ ಹಿಂಗ ಅನ್ಬಿಟ್ಲಲ್ಲ, ಕೆಲ್ಸಕ್ಕೆ ಅವ್ರಿಗೆ ಕೂಡಿರೋದು ಮಾತಾಡ್ತಲೇ ಇರೋದು, ನೋಡ್ ಹಂಗ್ ಮಾಡ್ಬೋದಾ, ನನ್ ಮಗ ಇದ್ನಲ್ಲ ಅವನು ಒಂದು ರೌಸ್ಟ್ ಆರೋ ಮಾತು ಕೇಳಬಾರ್ದ ಅಂತ ಹೇಳಿ ಮನುಷ್ಯನ ಜೊತೆ ಮಾತಾಡ್ತಾ ಇದ್ದಾನೇನೋ ಅನ್ನೋ ರೀತಿನಲ್ಲಿ ತನ್ನ ಎತ್ತಿನ ಜೊತೆ ಮಾತಾಡ್ಕೊಂಡು ಹೊಲದ ಕೆಲಸನು ಮಾಡ್ತಾರೇ ಇರ್ತಾನೆ. ಈಗಲೂ ಕೂಡ ಇದನ್ನ ನಾವು ಅನೇಕ ಕಡೆ ನೋಡ್ತಾ ಇರ್ತೀವಿ. ಬರೀ ಅಷ್ಟೇ ಅಲ್ಲ, ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನಾಯಿಗಳನ್ನ ಯಾಕೆ ಸಾಕ್ತಾರೆ ಗೊತ್ತಾ ಡಾಕ್ಟ್ರೆ, ಅವ್ರ ಬಿಡುವಿನ ವೇಳೆನಲ್ಲಿ ನಾಯಿನ ಮೈ ನೀವೂತ ಎಲ್ಲ, ನೀನಾದ್ರು ನನ್ನ ಮಾತು ಕೇಳಲ್ಲ, ಮನೆಯಲ್ಲಿ ನಿಮ್ಮ ಅವ್ ಮಾತು ಕೇಳಲ್ಲ ಕಣ್ಲ, ನೀನಾದ್ರೂ ಕೇಳು ಅಂತ ಹೇಳಿ ಮೈ ನೇಯುತ್ತಾ ಇದ್ರಂತೆ. ಅಂದ್ರೆ ಎತ್ತುಗಳ ಒಡನಾಟ ರೈತನಿಗೆ ಹಗಲು ರಾತ್ರಿ ನೆಮ್ಮದಿಯನ್ನ ಕೊಡೋದ್ರ ಜೊತೆಗೆ ತನ್ನ ಹೊಲದ ಕೆಲಸಗಳನ್ನ ಬಹಳ ಚುರುಕಾಗಿ ಶ್ರದ್ಧೆಯಿಂದ ತನಗೆ ಆದಾಯ ಬರೋ ರೀತಿನಲ್ಲಿ, ಬೆಳೆ ಚೆನ್ನಾಗಿ ಬರೋ ರೀತಿನಲ್ಲಿ ಎಲ್ಲ ರೀತಿಯ ಕೆಲಸವನ್ನ ಮಾಡ್ತಾ ಇತ್ತು. ಎಲ್ಲ ರೀತಿಯ ಕೆಲಸ ಅಂದ್ರೇನು, ಉಳುಮೆ ಆಗ್ಬಹುದು, ಹಲಗೆ ಹೊಡೆಯೋದಾಗ್ಬಹುದು, ಹರತೆ ಹೊಡೆಯೋದಾಗ್ಬಹುದು, ನೀರ್ ಕಟ್ಟೋದಾಗ್ಬಹುದು, ಎಲ್ಲದಕ್ಕೂ ಅವನಿಗೆ ರೈತನೇ ಆಧಾರ. ರೈತ ಒಬ್ಬ ಇದ್ಬಿಟ್ಟು ರೈತನಿಗೆ ಒಂದು ಜೊತೆ ಎದ್ದಿಟ್ಬಿಡ್ತು ಅಂದ್ರೆ ಅವನಿಗೆ ಆನೆ ಬಲ ಇದ್ದಾಗೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ತಳಿಗಳು ಬಹಳ ಚುರುಕಿನಿಂದ ಕೆಲಸ ಮಾಡುವಂಥದ್ದು, ಶಕ್ತಿಯುತವಾಗಿ ಕೆಲಸ ಮಾಡುವಂಥದ್ದು, ಇದು ಕರ್ನಾಟಕದ ತಳಿಗಳ ವಿಶಿಷ್ಟವಾದ ಗುಣ. ಇದಕ್ಕೆ ನಮ್ಮ ಯದುವಂಶದ ಮೈಸೂರಿನ ಅರಸರ ಕೊಡುಗೆ ಮಹತ್ತರವಾದ್ದು. ಚಾಮರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ಇವರುಗಳು ಏನ್ ಮಾಡಿದ್ರು, ಬೆಣ್ಣೆ ಚಾವಡಿ ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟು ಅದನ್ನ ತಮ್ಮ ಆಡಳಿತ ವ್ಯಾಪ್ತಿಗೆ ಸೇರಿಸಿಕೊಂಡ್ರು. ಮುಂಚೆ ಯಾವುದೇ ಆಡಳಿತ ವ್ಯಾಪ್ತಿ ಇರಲಿಲ್ಲ, ರೈತರು ತಾವೇ ಸ್ವಂತವಾಗಿ ಅದನ್ನು ನಿರ್ವಹಿಸ್ತಾ ಇದ್ರು. ಮೈಸೂರಿನ ಅರಸರು ಅದಕ್ಕೆ ಬೆಣ್ಣೆ ಚಾವಡಿ ಅಂತ ಹೆಸರಿಟ್ಟು ಮಾಡಿಕೊಂಡ್ರು. ಮೈಸೂರಿನ ಅರಸರ ದೊಡ್ಡ ಸಂಪತ್ತು ಎತ್ತುಗಳು, ಹೋರಿಗಳು, ಹಸುಗಳು ಆಗಿತ್ತು. ಅವರ ಅನೇಕ ಯುದ್ಧಗಳಲ್ಲಿ ಇವರು ತಮ್ಮ ಈ ಎತ್ತುಗಳನ್ನ, ಈ ಹಸುಗಳನ್ನ, ಈ ಹೋರಿಗಳನ್ನು ಉಪಯೋಗಿಸ್ತಾ ಇದ್ರು. ಹೇಗೆ ಉಪಯೋಗ ಮಾಡ್ತಾ ಇದ್ರು ಅನ್ನೋದನ್ನ ಮುಂದೆ ನೋಡೋಣ. ಮೈಸೂರು ಅರಸರ ಸಂಪತ್ತು, ಇಂಥ ಒಳ್ಳೆ ಸಂಪತ್ತು ಇದ್ದಿದ್ದು, ಹೈದರ್ ಅಲಿಯ ಜೊತೆ ಯುದ್ಧ ಮಾಡಿದಾಗ ಮೈಸೂರು ಅರಸರು ಸೋಲಾಯಿತು. ಮೈಸೂರು ಅರಸರು ಅದನ್ನೆಲ್ಲ ಹೈದರ್ನಿಗೆ ಒಪ್ಪಿಸಬೇಕಾಯ್ತು. ಹೈದರ್ ಏನ್ ಮಾಡಿದ್ರು, ಅವರು ತರೀಕೆರೆಯನ್ನು ಗೆದ್ರು, ಚಿತ್ರದುರ್ಗ, ತಿರುಚನಾಪಳ್ಳಿ ಇದನ್ನೆಲ್ಲ ಗೆದ್ದಾಗ ಬರೀ ಅವರು ಚಿನ್ನವನ್ನ ನೋಡ್ಲಿಕ್ಕೆ ಹೋಗಲಿಲ್ಲ, ಚಿನ್ನದಂತ ಎತ್ತುಗಳು ಏನಿದ್ವು, ಹೋರಿಗಳು ಏನಿದ್ವು, ಹಸುಗಳು ಏನಿದ್ವು, ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ತಾವು ಒಟ್ಟಿಗೆ ತಗೊಂಡ್ ಬಂದು ತಮ್ಮಲ್ಲಿ ಇಟ್ಟು ಸಾಕಿ ದಿವಾನ್ ಪೂರ್ಣಯ್ಯನವರನ್ನೇ ಮತ್ತೆ ಅವರ ಸಹಕಾರವನ್ನೇ ತಗೊಂಡು ಅದನ್ನು ಕೂಡ ಸಂಕಲನ ಮಾಡಿ ದಿವಾನ್ ಪೂರ್ಣಯ್ಯ ಅನ್ನೋ ರೀತಿಯ ತಳಿಯನ್ನ ಅವರು ಮಾಡಿಕೊಂಡ್ರು. ಈ ತಳಿಯನ್ನ ಮುಂದೆ ನೋಡೋಣ ಹೇಗೆ ಅವರು ಅದನ್ನ ಉಪಯೋಗ ಮಾಡಿಕೊಳ್ತಾ ಹೋದ್ರು ಅಂತ. ಬರೀ ಅಷ್ಟೇ ಅಲ್ಲ, ಈ ರೀತಿ ತಯಾರು ಮಾಡಿದಂತಹ ಈ ತಳಿಗೆ ತಾವು ಒಂದು ಗುರುತು ಕೊಡಬೇಕಲ್ಲ, ಅದಕ್ಕೋಸ್ಕರ ದೇ ಅನ್ನೋ ಕನ್ನಡದ ಅಕ್ಷರದ ಒಂದು ಮುದ್ರೆಯನ್ನ ಬಲ ಚಪ್ಪೆಯ ಮೇಲೆ ಹಾಕುವಂತಹ ಒಂದು ಪರಿಪಾಠವನ್ನ ಬಳಸಿಕೊಂಡ್ರು. ಇದರಿಂದ ಏನಾಗ್ತಾ ಇತ್ತು ಅಂದ್ರೆ, ಆ ಹಸು ಅಥವಾ ಎತ್ತು ಹುರಿ ಎಲ್ಲಿದ್ರು ಕೂಡ ಇದು ಮೈಸೂರು ಅರಸರಿಗೆ ಸೇರಿದ್ದು. ನೋಡಿ, ಮಾಡಿದ್ದೆಲ್ಲ ಟಿಪ್ಪು ಸುಲ್ತಾನ್ ಹೈದರ್ ಅವರ, ಆದರೂ ಕೂಡ ಇದು ಮೈಸೂರು ಅರಸರ ಹೆಸರನ್ನ ಹೇಳ್ತಾ ಇತ್ತು. ಟಿಪ್ಪು ಸುಲ್ತಾನ್ ಅವರೇನೆ ಇದಕ್ಕೆ ದೇ ಅನ್ನೋ ಹೆಸರಿಟ್ಟು ಮುದ್ರೆಯನ್ನು ಹಾಕುವಂತ ಮಾಡಿದ್ರು. ಇವತ್ತು ಕೂಡ ಹಳ್ಳಿಕಾರ ಅಮೃತ್ ಮಹಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ನಂಬರ್ ಹೋರಿ ಅಂತ ಹೇಳೇ ಕರೀತಾರೆ. ನಂಬರ್ ಹೋರಿ ಅಂತ ಅಂದ್ರೆ ಅದಕ್ಕೆ 30,000, 40,000, 50,000, 70,000, ಲಕ್ಷ ತನಕ ತಗೊಂಡಿರುವಂತಹ ಹೋರಿ ಜೊತೆಗಳು ಇವತ್ತು ಲಭ್ಯತೆ ಇದೆ. ಇದು ಕರ್ನಾಟಕದ ಹೆಮ್ಮೆಯ ವಿಶಿಷ್ಟವಾದ ತಳಿ. ಬರೀ ಇದು ಅಲಂಕಾರಿಕವಾದಲ್ಲ, ಕೆಲಸಕ್ಕೆ ಕೂಡ ಅತ್ಯುತ್ತಮವಾದಂತಹ ತಳಿಗಳಾಗಿದೆ. ಈ ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಇವರುಗಳ ಜಯ, ನಮ್ಮ ಮೈಸೂರು ಅರಸರ ಜಯ, ಇವುಗಳನ್ನ ಹೇಗೆ ಮಾಡಿಕೊಂಡು ಬರೀ ಕೆಲಸ ಹಸುವಿನಿಂದ ಹಾಲು ಇಷ್ಟೇ ಅಲ್ಲ, ಯುದ್ಧದಲ್ಲಿ ಕೂಡ ಹೇಗೆ ಬಳಕೆ ಮಾಡಿಕೊಂಡ್ರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ಎತ್ತುಗಳನ್ನ ಬಳಕೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಅವರು ಪೂರ್ವಭಾವಿ ಸಿದ್ಧತೆಯನ್ನ ಹೇಗೆ ಮಾಡಿಕೊಳ್ತಾ ಇದ್ರು? ಬೇಕಾದಷ್ಟು ಕಡೆ ನಮ್ಮ ಕರ್ನಾಟಕದಲ್ಲಿ ಬೆಟ್ಟ ಗುಡ್ಡ ನದಿ ಜಲಪಾತಗಳಿದ್ದೇ ಇದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಅವರೇಕಾಯಿ ಗುಡ್ಡ ಅಂತ ಹೇಳಿ ಒಂದು ದೊಡ್ಡ ಗುಡ್ಡ ಇವತ್ತು ಕೂಡ ಇದೆ. ಈಗ ಅಲ್ಲಿ ಸಾಕಷ್ಟು ಮನೆಗಳು ಬೇಕಾದಷ್ಟಾಗದೊಂದು ಊರೇ ಆಗಿದೆ. ಏನ್ ಮಾಡ್ತಾ ಇದ್ರು ಅವರೇಕಾಯಿ ಗುಡ್ಡ? ಅವರೇಕಾಯಿ ಗುಡ್ಡ ಅಂತ ಹೆಸರಿಟ್ಟು ಉದ್ದೇಶ ಏನು? ಗುಡ್ಡಗಳು ಇದ್ವು, ಗುಡ್ಡಗಳ ಮೇಲೆ ಸಮತಟ್ಟಾದ ಸ್ವಲ್ಪ ಭೂಮಿ ಕೂಡ ಇರ್ತಾ ಇತ್ತು. ಆ ಇಳಿಜಾರು ಬಹಳವಾದ ಇಳಿಜಾರಾಗಿರಲಿಲ್ಲ, ಅವರೇ ಗಿಡಗಳನ್ನು ಹಾಕಿದರೆ ಸುಖವಾಗಿ ಬರ್ತಾ ಇತ್ತು, ರಾಗಿಯನ್ನು ಹಾಕಿದರೆ ಅದು ಕೂಡ ಬರ್ತಾ ಇತ್ತು, ಅಲ್ಲಿಂದ ಕೆಳಗೆ ಮತ್ತೆ ಸಮತಟ್ಟಾದ ಭೂಮಿ ಇರ್ತಾ ಇತ್ತು. ಸಮತಟ್ಟಾದ ಭೂಮಿ ಇರ್ತಾ ಇದ್ದರಿಂದ ಈ ಮೈಸೂರು ಅರಸರ ಎಲ್ಲ ಸೈನಿಕರು ಬಂದು ಅಲ್ಲೇ ಬಿಡಾರ ಮಾಡೋದು. ಮೈಸೂರು ಅರಸರ ಸೈನಿಕರು ಎಲ್ಲಿ ಬಿಡಾರ ಮಾಡಿದಾರೋ ಅವರಿಗೆ ಕವಾಯತು ಮಾಡೋದಕ್ಕೋಸ್ಕರ ಅಲ್ಲೇ ಜಾಗ ಇರ್ತಾ ಇತ್ತು. ಕುದುರೆ ಸವಾರಿ ಮಾಡ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಜಾಗ ಇರ್ತಾ ಇತ್ತು. ಅವರು ಸ್ನಾನ ಮಾಡ್ಕೊಳ್ಳೋಕ್ಕೋಸ್ಕರ ಸಣ್ಣ ಸಣ್ಣ ತೊರೆಗಳು ಹರಿತಾ ಇತ್ತು, ಕಲ್ಯಾಣಿಗಳಿತ್ತು. ಹೀಗೆ ನೀರಿನ ಸೌಕರ್ಯ, ರಾಗಿಯ ಸೌಕರ್ಯ, ಅವರೇಕಾಯಿಯ ಸೌಕರ್ಯ ಇದೆಲ್ಲ ಇರ್ತಾ ಇದ್ದಿದ್ರಿಂದ ಅಲ್ಲೇ ಅವರೇಕಾಯಿ ಬೆಳ್ಕೊಳ್ಳೋದು, ಅವರೇಕಾಯಿ ಅಲ್ಲೇ ಬಿಡಿಸೋದು, ಅಲ್ಲೇ ಅವರೆಕಾಯಿ ಉಸ್ಲಿ, ಅವರೆಕಾಯಿ ಸಾರು, ಅವರೆಕಾಯಿ ಎಲ್ಲಾ ಪದಾರ್ಥಗಳನ್ನ ಮಾಡ್ಕೊಳ್ಳೋದು, ರಾಗಿ ಕಿತ್ಕೊಳ್ಳೋದು, ರಾಗಿಯಿಂದ ರಾಗಿ ರೊಟ್ಟಿ ಮಾಡ್ಕೊಳ್ಳೋದು, ರಾಗಿ ಮುದ್ದೆ ಮಾಡ್ಕೊಳ್ಳೋದು, ತಿನ್ನೋದು, ವ್ಯಾಯಾಮ ಮಾಡೋದು, ತಿನ್ನೋದು, ವ್ಯಾಯಾಮ ಮಾಡೋದು, ಹೀಗೆ ಮಾಡಿ ದಷ್ಟು ಪುಷ್ಟವಾಗಿ ಆ ಸೈನಿಕರು ಇರ್ತಾ ಇದ್ರು. ಮತ್ತೆ ಇದೇ ಅವರೇ ಬಳ್ಳಿಯನ್ನ ಸೈನಿಕರು ತಿನ್ನೋಕ್ ಸಾಧ್ಯ ಇಲ್ಲವಲ್ಲ, ಅವರೇ ಬಳ್ಳಿಯನ್ನ ರೈತರು ತಿನ್ನೋ ಬದಲು ಎತ್ತುಗಳು ಅವರೇ ಬಳ್ಳಿಯನ್ನ ತಿನ್ನೋವು, ರಾಗಿ ಕಡ್ಡಿಯನ್ನ ಎತ್ತುಗಳು ತಿನ್ನೋವು, ಎತ್ತುಗಳಿಗೆ ಮೈ ತೊಳೆಯೋದಕ್ಕೆ ಜಾಗ ಇರ್ತಾ ಇತ್ತು, ಎತ್ತುಗಳಿಗೆ ಓಡಾಡೋದಕ್ಕೆ ಜಾಗ ಇರ್ತಾ ಇತ್ತು, ಅದೇ ಎತ್ತುಗಳಿಂದ ಅಲ್ಲಿ ಉಳುಮೆನೂ ಮಾಡ್ಕೊಳ್ತಾ ಇದ್ರು. ಹೀಗೆ ತಾವು ದೈಹಿಕವಾಗಿ, ತಾವು ಮತ್ತೆ ನಮ್ಮ ಹಸುಗಳು ಎತ್ತುಗಳು ಎಲ್ಲ ದೈಹಿಕವಾಗಿ ಸದೃಢವಾಗಿದ್ದು ಯುದ್ಧಕ್ಕೆ ಕೂಡ ಸಿದ್ಧವಾಗ್ತಾ ಇದ್ರು. ಇಂತಹ ದಳವನ್ನ ಅವರು ಬಂಜಾರ ದಳ ಅಂತ ಹೆಸರಿಟ್ರು. ಅವರೇಕಾಯಿ ಗುಡ್ಡದಲ್ಲಿ ಸೈನಿಕರು, ನಮ್ಮ ಎತ್ತು ಹಸು ಇವು ಎಲ್ಲ ಸಿದ್ಧವಾಗಿರ್ತಾ ಇದ್ವು, ದಷ್ಟಪುಷ್ಟವಾಗಿರ್ತಾ ಇದ್ವು, ಇವು ಯುದ್ಧಕ್ಕೆ ಕೂಡ ಸಿದ್ಧವಾಗಿರ್ತಾ ಇದ್ವು. ಈ ಬಂಜಾರ ದಳದ ವಿಶೇಷತೆಯನ್ನು ನೋಡಿ, ಚಿದಂಬರಂನಲ್ಲಿ ಮುತ್ತಿಗೆ ಆಯಿತು. ಚಿದಂಬರಂ ಮುತ್ತಿಗೆ ಎಲ್ಲಿದೆ? 100 ಮೈಲಿಗಳ ದೂರದಲ್ಲಿದೆ. ಚಿದಂಬರಂ ಮುತ್ತಿಗೆ ಮಾಡಿದವರು ಯಾರು? ಆ ಇಂಗ್ಲಿಷರು ಮಾಡಿಕೊಟ್ರು. ಇಂಗ್ಲಿಷ್ನವ್ರಿಗೆ ಮುತ್ತಿಗೆ ಹಾಕಬೇಕು ಅಂದ್ರೆ ಹೇಗೆ? ನಮ್ಮ ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಇಲ್ಲ, ಅವರಲ್ಲಿ ಒಳ್ಳೆಯ ಕುದುರೆಗಳಿದ್ವು, ಕುದುರೆಗಳ ಮೇಲೆ ಸವಾರಿ ಮಾಡಿ ಹೋಗ್ತಾ ಇದ್ರು. ಆದ್ರೆ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಏನನ್ನು ಉಪಯೋಗಿಸ್ಕೊಂಡ್ರು? ನಮ್ಮ ಈ ತಳಿಯನ್ನು ಉಪಯೋಗಿಸ್ಕೊಂಡ್ರು, ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಯನ್ನು ಉಪಯೋಗಿಸ್ಕೊಂಡ್ರು. 100 ಮೈಲಿಗಳನ್ನ 2.5 ದಿನಗಳಲ್ಲಿ ದೊಡ್ಡ ದೊಡ್ಡ ಫಿರಂಗಿಗಳನ್ನ ಎಳೆದುಕೊಂಡು ಹೋಗಿ ಚಿದಂಬರಂನ ಮುಟ್ಟಿದ್ರಿಂದ ಟಿಪ್ಪು ಸುಲ್ತಾನರಿಗೆ ಅಲ್ಲಿ ಜಯ ಸಿಕ್ತು. ಇಂಗ್ಲಿಷ್ನವರು ಹೋಗಿ ಅಲ್ಲಿ ಸಿದ್ಧರಾಗೋದಕ್ಕೆ ಮುಂಚೆ, ಇಂಗ್ಲಿಷ್ನವರ ಕಲ್ಪನೆಯಲ್ಲಿ ಕೂಡ ಇರ್ತಾ ಇರಲಿಲ್ಲ, ನಾವು ಚಿದಂಬರಂ ಮುಟ್ಟೋದಕ್ಕೆ ಮುಂಚೆ ಟಿಪ್ಪು ಸುಲ್ತಾನ ಅಲ್ಲಿ ಹೋಗಿ ತನ್ನ ದಳದೊಡನೆ ಫಿರಂಗಿ ತೋಪುಗಳನ್ನು ಇಟ್ಟುಕೊಂಡು ಸಿದ್ಧವಾಗಿ ನಮ್ಮನ್ನು ಎದುರಿಸ್ತಾನೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಅಲ್ಲಿ ಇಂಗ್ಲಿಷರಿಗೆ ಸೋಲಾಯಿತು, ಟಿಪ್ಪುಗೆ ವಿಜಯವಾಯಿತು. ಈ ಟಿಪ್ಪು ಸುಲ್ತಾನ್ ಇಲ್ಲಿ ಗೆಲ್ಲೋದಕ್ಕೆ ಮೂಲವಾದ ಕಾರಣ ನಮ್ಮ ಅಮೃತ ಮಹಲ್ ಮತ್ತು ಹಳ್ಳಿಕಾರ್ ತಳಿಯ ಹಸು ಎತ್ತುಗಳು, ಮುಖ್ಯವಾಗಿ ಎತ್ತುಗಳು. ನಮ್ಮ ಎತ್ತು ಕೂಡಲೇ ನಮಗೆ ಬರೀ ಗೇಮೆ ಗಾಡಿ ಎತ್ತು ಕಟ್ಟೋದು ಇಷ್ಟೇ ಕಲ್ಪನೆ ಇದೆ, ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ದು ಅನ್ನೋ ಕಲ್ಪನೆ ಕೂಡ ನಮ್ಗೆ ಇರ್ತಾ ಇರಲಿಲ್ಲ. ಇನ್ನು ರೋಚಕ ವಿಚಾರಗಳನ್ನ ಮತ್ತೆ ಗಮನಿಸ್ಕೊಳ್ಳೋಣ ನೋಡಿ. ಮುಂದೆ ಏನಾಯ್ತು? ಶ್ರೀರಂಗಪಟ್ಟಣಕ್ಕೆ 63 ಮೈಲಿ ದೂರದಲ್ಲಿ ಬೀದನೂರು ಅನ್ನೋದು ಒಂದು ಮುತ್ತಿಗೆ ನಡೀತು. ಅಲ್ಲಿ ಜನರಲ್ ಮೆಡಾಸ್ ಅನ್ನಂತಹ ಜನರಲ್ ಏನ್ ಮಾಡ್ದ? ಕುದುರೆ ಮೇಲೆ ಹೊರಟ. ಅಲ್ಲಿ ತನ್ನ ದಳವನ್ನೆಲ್ಲ ಕರ್ಕೊಂಡು ಮತ್ತೆ ಇದೇ ಟಿಪ್ಪುವಿನ ವಿರುದ್ಧ ಯುದ್ಧ ಮಾಡೋದಕ್ಕೋಸ್ಕರ ಬೀದನೂರಿಗೆ ಹೊರಟ. ಇವನು ಬೀದನೂರಿಗೆ ಹೋಗೋದಕ್ಕೆ ಮುಂಚೆ 63 ಮೈಲಿಯನ್ನ ನಮ್ಮ ಈ ಹಳ್ಳಿಕಾರ ಅಮೃತ್ ಮಹಲ್ ತಳಗಳು ಬರೀ ಸುಮ್ಮನೆ ಓಡಿ ಹೋದದ್ದಲ್ಲ, ಫಿರಂಗಿ ಭಾರವಾದ ಫಿರಂಗಿಗಳು ಮದ್ದುಗುಂಡುಗಳ ಪೆಟಾರಿಗಳನ್ನ ಎಳೆದುಕೊಂಡು ಹೋಗಿ ತಾನು ಅಲ್ಲಿ ಮುಟ್ಟಿತು. ಅಲ್ಲೂ ಕೂಡ ಇವರಿಗೆ ಜಯವಾಯಿತು, ಟಿಪ್ಪುವಿನೇ ಅಲ್ಲೂ ಕೂಡ ಗೆದ್ದು. ಟಿಪ್ಪು ಸುಲ್ತಾನ್ಗಿಂತ ಮುಂಚೆ ನಮ್ಮ ಮೈಸೂರು ಅರಸರು ಕಾಯಿಲೆ ಬಿದ್ದರು. ಮೈಸೂರು ಅರಸರು ಕಾಯಿಲೆ ಬಿದ್ದದ್ದನ್ನು ನೋಡಿಕೊಂಡು ನಿಜಾಮರು ಏನ್ ಮಾಡಿದ್ರು? ಯುದ್ಧಕ್ಕೆ ಬಂದ್ಬಿಟ್ರು. ಮೈಸೂರು ಅರಸರು ಯುದ್ಧಕ್ಕೆ ತಯಾರಿನೇ ಆಗಿರಲಿಲ್ಲ, ಈ ಕಡೆ ಬಂದು ಯುದ್ಧ ಮಾಡ್ತೀವಿ ಅಂತ ಇವರು ಬೀಡು ಬಿಟ್ಬಿಟ್ರು. ಯುದ್ಧ ಮಾಡದೆ ಗಂತಿರಲಿಲ್ಲ. ಯುದ್ಧ ಮಾಡಲ್ಲ ಅನ್ನೋದಾದ್ರೆ ನಿಜಾಮರಿಗೆ ಕಪ್ಪ ಕಾಂಡಗಳನ್ನು ಕೊಟ್ಟು ಅವರು ತಮ್ಮ ಶರಣಾಗತಿಯನ್ನು ಸೂಚಿಸಬೇಕಾಗಿತ್ತು. ಹೇಗೆ ಮಾಡೋದು? ಯೋಚನೆ ಮಾಡಿದಾಗ ದಿವಾನ್ ಪೂರ್ಣಯ್ಯನವರು ಹೇಳಿದ್ರು, ನೀವು ಇದರದೆಲ್ಲ ಯೋಚನೆ ಬಿಟ್ಬಿಡಿ, ನಮ್ಮ ಬಂಜಾರ ತಳಿ ಇದೆ, ನಾವು ಅದನ್ನ ನೋಡ್ಕೊಳ್ತೀವಿ ಮಹಾರಾಜರೇ. ತಾವು ವಿಶ್ರಾಂತಿ ತಗೊಳ್ಳಿದ್ರು. ಹೇಗೆ ಹೇಗೆ ಅಂತ ಮಹಾರಾಜರಿಗೂ ನಿದ್ದೆ ಇಲ್ಲ, ಯಾರಿಗೂ ನಿದ್ದೆ ಇಲ್ಲ. ಯಾಕೆಂದ್ರೆ ಎದುರುಗಡೆ ಶತ್ರು ಸೈನ್ಯದ ತುಕಡಿ ಸಿದ್ಧವಾಗಿ ನಿಂತು ಬಿಟ್ಟಿದೆ. ಸಂಜೆ ಆಗುವವರೆಗೂ ಇವರು ಕಾದ್ರು. ನಮ್ಮ ಎಲ್ಲ ಹಳ್ಳಿಕಾರ ಅಮೃತ್ ಮಹಲ್ ತಳಿಗಳನ್ನೆಲ್ಲ ತರಿಸಿದ್ರು, ಎಲ್ಲವನ್ನ ಒಂದ್ರ ಒಂದು ನಿಲ್ಲಿಸಿದ್ರು. ಸಾವಿರಾರು ಜನ ಸೈನಿಕರು ಬಂದ್ರು, ಸಾವಿರಾರು ಎತ್ತುಗಳಿವೆ, ಎಲ್ಲ ಎತ್ತುಗಳು ಕೊಂಬುಗಳು. ಹಳ್ಳಿಕಾರ ತಳಿ ಅಂತಂದ್ರೆ ಆ ತಳಿಯ ವಿಶಿಷ್ಟತೆ ಇರೋದೇ ಕೊಂಬುಗಳಲ್ಲಿ. ಆ ಕೊಂಬುಗಳಿಗೆಲ್ಲ ಹಳೆ ಬಟ್ಟೆಯನ್ನು ಸುತ್ತಿದ್ರು. ಆ ಹಳೆ ಬಟ್ಟೆ ಮೇಲೆ ಆಗಿನ ಕಾಲದಲ್ಲಿ ಇರತಕ್ಕಂತಹ ಹಿಪ್ಪೆ ಎಣ್ಣೆ, ಹೊಂಗೆ ಎಣ್ಣೆಯನ್ನ ಅದಕ್ಕೆ ಸುರಿದ್ರು. ಕತ್ತಲಾದ ಕೂಡಲೇ ಆ ಎಲ್ಲ ಕೊಂಬಿಗೂಗಳು ಕೂಡ ಬೆಂಕಿಯನ್ನು ಹಚ್ಚಿದ್ರು. ಈಗ ಹೇಗ್ ಕಾಣುತ್ತೆ ದೂರದಿಂದ ನೋಡಿದ್ರೆ, ಎರಡು ಕೊಂಬಿಗೂ ಬೆಂಕಿಯನ್ನು ಹಚ್ಚಿದಾಗ ಎರಡು ಸಾಲಿನಲ್ಲಿ ಸೈನಿಕರು ಬರ್ತಿದ್ದಾರೆ ಅನ್ನೋ ಹಾಗೆ. ಎಷ್ಟು ಸೈನಿಕರು, ಸಾವಿರಾರು ಹಂಸಗಳಿಗೆ ಕೊಟ್ಟು ಶತ್ರು ಸೈನಿಕರು ನಿಜಾಮರಿದ್ದ ಕಡೆ ಓಡಿಸಿದ್ರು. ಇವೆಲ್ಲ ಒಂದ್ರಿಂದ ಒಂದ್ರಿಂದ ಒಂದು ಜೈ ಜನ್ಸ್ ಗೆಜ್ಜೆ ಸದ್ದು ಏನು ಇಲ್ಲದೆ ಚಕ ಚಕ ಚಕ ಚಕ ಓಡ್ ಬರ್ತಾ ಇತ್ತು, ಓಡ್ ಬರ್ತಾ ಇತ್ತು. ಅದನ್ನ ನೋಡಿದ ಕೂಡಲೇ ನಿಜಾಮ್ ಸೈನಿಕರು, ಓ ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾ ಇದಾರಲ್ಲಪ್ಪ, ನಾವೆಲ್ಲ ಮಹಾರಾಜರು ಕಾಯಿಲೆ ಬಿದ್ದುಬಿಟ್ಟಿದ್ದಾರೆ, ಸೈನಿಕ ಬಲನೂ ಕೂಡ ಇಲ್ಲ ಅನ್ಕೊಂಡು ಬಂದ್ವಲ್ಲ, ತಪ್ಪಿದವು ಅಂತ ಹೇಳಿ ಅವರು ಪಲಾಯನ ಮಾಡಿಬಿಟ್ರು. ಹೀಗಾಗಿ ರಕ್ತಪಾತವಿಲ್ಲದೆ ಆ ಯುದ್ಧದಲ್ಲಿ ಮೈಸೂರು ಅರಸರಿಗೆ ಜಯ ಸಿಕ್ತು. ಈ ತರದ ಮೈಸೂರು ಅರಸರ ಜಯ ಸಿಕ್ಕಿದ್ದು ನಮ್ಮ ಎತ್ತುಗಳಿಂದ, ಅದು ಹಳ್ಳಿಕಾರ ಅಮೃತ್ ಮಹಲ್ ಎತ್ತುಗಳಿಂದ. ಅದರ ವಿಶಿಷ್ಟವಾಗಿ ಛಾಪು ಮೂಡಿಸಿರುವಂತ ಕೊಂಬುಗಳ ಸಹಾಯದಿಂದ ಮತ್ತು ಪೂರ್ಣಯ್ಯನವರ ಬುದ್ಧಿವಂತಿಕೆಯಿಂದ ಈ ಜಯ ಸಾಧಿಸೋದಕ್ಕೆ ಸಾಧ್ಯವಾಯಿತು. ಎಲ್ಲವಾಗಲೂ ಶಕ್ತಿಯೇ ಬೇಕು ಅಂತಂದ್ರೆ ಆಗಲ್ಲ, ಯುಕ್ತಿ ಕೂಡ ಬೇಕು. ಆದ್ರೆ ಅದನ್ನು ಹೇಗೆ, ಎಷ್ಟು, ಎಲ್ಲಿ, ಯಾವಾಗ ಉಪಯೋಗಿಸ್ತೀವಿ ಅನ್ನೋದು ಅತ್ಯಂತ ಪ್ರಮುಖವಾದದ್ದು. ಇನ್ನೊಂದು ವಿಚಿತ್ರವಾದ ಸಂಗತಿ ಅಂದರೆ ಚಿತ್ರದುರ್ಗ ಮುತ್ತಿಗೆ. ಚಿತ್ರದುರ್ಗ ಮುತ್ತಿಗೆಗೆ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಆ ಕಾಲದಲ್ಲಿ ರಸ್ತೆ ಇಲ್ಲ. ಏನು ಮಾಡಬೇಕು, ಚಿತ್ರದುರ್ಗದಲ್ಲಿ ಮುತ್ತಿಗೆ ಆಗಿ ಹೋಗಿದೆ, ರಸ್ತೆ ದಾರಿಯಲ್ಲೇ ಬಳಸ್ಕೊಂಡು ಹೋಗಬೇಕಾದ್ರೆ 15 ದಿವಸಕ್ಕೂ ಜಾಸ್ತಿ ಬೇಕು. ಹೇಗೆ ಮಾಡೋದು, ಯಥ ಪ್ರಕಾರ ಅದೇ ಬಂಜಾರದಳಕ್ಕೆ ಹೋದರು. ಬಂಜಾರದಳ ಅನ್ನೋದು ಹೆಮ್ಮೆಯ ಸೈನ್ಯದ ಮೈಸೂರಿನ ತುಕಡಿಯಾಗಿತ್ತು. ಆ ದಳಕ್ಕೆ ಏನ್ ಮಾಡಿದರು, ಎಲ್ಲರೂ ಸಮಾಲೋಚನೆ ಮಾಡಿದರು. ಆ ಗೋಪಾಲಕರು ಧೈರ್ಯವಾಗಿ ಹೇಳಿದರು, ಮಹಾಸ್ವಾಮಿ ನೀವೇನು ಹೆದರಿಬೇಕಾದ ಕಾರಣ ಇಲ್ಲ, ನಮ್ಮಲ್ಲಿ 60,000 ಎತ್ತುಗಳ ಬಂಜಾರದ ತುಕಡಿ ಇದೆ, ಒಂದೆರಡಲ್ಲ 60,000 ಲೆಕ್ಕ ಹಾಕಿ ಇಂಥ ಧನ ಎತ್ತುಗಳೇ. ಅದಕ್ಕೋಸ್ಕರ ಪದೇ ಪದೇ ನಾವು ಹೇಳ್ತಾ ಇರ್ತೀವಿ, ರೈತನಿಗೆ ಧನ ಎತ್ತು. ಎತ್ತು ಅಂದ್ರೆ ಏನ್ ಗೊತ್ತಾ, ರೈತ ಬಿದ್ದಾಗ ಅವನನ್ನು ಎತ್ತೋದು ಎತ್ತು, ಧನ ಅಲ್ಲ ಅದು, ಧನ ಹಣ ಅದು, ಎತ್ತುಗಳೇ ಹಣ. ಈ ಬಂಜಾರ ತುಕಡಿ ಏನ್ ಮಾಡ್ತು, 60,000 ಎತ್ತುಗಳಿದ್ವಲ್ಲ, ಇವರೇನ್ ಮಾಡಿದ್ರು, ಹೇಗೂ ಬೇಕಾದಷ್ಟು ತೋಪು ಗಾಡಿಗಳಿದ್ವು, ತೋಪು ಗಾಡಿಗಳಿಗೆ ಬೇಕಾದಂತಹ ಮದ್ದು ಗುಂಡುಗಳೆಲ್ಲ ಇದ್ವು, ಮದ್ದು ಗುಂಡುಗಳನ್ನೆಲ್ಲ ಕಬ್ಬಿಣದ ಪೆಟ್ಟಿಗೆಗಳಲ್ಲಿ ಹಾಕಿ ಸರಪಳಿಗೆ ಬಿಗಿದು ಈ ಹಳ್ಳಿಕಾರ ಅಮೃತ್ ಮಹಲ್ ತಳಿಗಳಿಗೆ ಕಟ್ಟಿದ್ರು, ಅಚಾಂತ ಓಡಿಸಿದ್ರು. ಎಲ್ಲಿಗೆ ಓಡಿಸೋದು ಗೊತ್ತಿಲ್ಲ. ಮುಂದೆ ಒಂದು ಬಲಿಷ್ಠವಾದ ಹೋರಿಯನ್ನ ಬಿಟ್ಟರು, ಅದಕ್ಕೆ ಆ ಚಿತ್ರದುರ್ಗದಿಂದ ತಂದಿದ್ದಂತಹ ಬಟ್ಟೆ ಬರೆ ಮಣ್ಣಿನ ವಾಸನೆ ತೋರಿಸಿದ್ರು, ಚಾಮುಂಡೇಶ್ವರಿ ನೀನೇ ಗತಿ ಅಂತ ಹೇಳಿದ್ರು, ಕೈ ಬಿಟ್ರು. ಮುಂದೆ ಹೋರಿ ಎಲ್ಲಿ ಎಲ್ಲಿ ಹೋಯ್ತೋ ಅದರ ಹಿಂದೆ ಈ ಇಡೀ ತೋಪುಖಾನೆಯ ಎಲ್ಲ ಎತ್ತುಗಳು ಹೋರಿಗಳು ಓಡ್ತಾ ಹೋದ್ವು, ಅದರ ಹಿಂದೆ ಸೈನಿಕರು ಓಡ್ತಾ ಹೋದ್ರು. ಬೆಟ್ಟ ಗುಡ್ಡ ಹಳ್ಳ ದಿನ್ನೆ ಯಾವುದನ್ನು ಲೆಕ್ಕ ಮಾಡದೆ ಆ ಸುಮಾರು 10,000 ಕೆಜಿ ತನಕ ಇರ್ತಾ ಇತ್ತು, 100 ಕೆಜಿ ತನಕ ಇರ್ತಾ ಇತ್ತು, 150 ಕೆಜಿ ತನಕ ಇರ್ತಾ ಇತ್ತು. ಇಷ್ಟು ಭಾರವಾದ ತೋಪುಗಳನ್ನ ಹೇಳಿಕೊಂಡು, ಮದ್ದುಗುಂಡುಗಳನ್ನ ಹೇಳಿಕೊಂಡು, ಹಳ್ಳದಿಣ್ಣೆಗಳನ್ನ ಹಾರಿ ಅವು ಹೋಗಬೇಕು ಅಂದ್ರೆ ಮಧ್ಯೆ ಮಧ್ಯೆ ಅದು ಹೇಳ್ಕೊಂಡು ಹೋಗ್ತಾ ಇದ್ದ ಜಾಗದಲ್ಲಿ ಕಲ್ಲು ಅಡ್ಡ ಸಿಕ್ಕದು, ಅದನ್ನು ಕೂಡ ನಿವಾರಣೆ ಮಾಡಿಕೊಂಡು, ಸರಪಣಿಯೂ ಕೀಳಬಾರದು, ತನಗೂ ಗಾಯ ಆಗಬಾರದು, ಪೆಟಾರೆ ಒಳಗಿರುವಂತಹ ಮದ್ದುಗುಂಡುಗಳು ಘರ್ಷಣೆಯಿಂದ ಏನು ಆಗಬಾರದು, ಇವುಗಳಿಂದೆಲ್ಲ ನಾಜೂಕಾಗಿ ನೋಡಿಕೊಂಡು ಆ ಗೋಪಾಲಕರು ಅಂದ್ರೆ ನಾವೇನೋ ದನ ಕಾಯೋರು ಅಂತೀವಿ, ದನ ಕಯ್ಯಾರಲ್ಲ, ಗೋಪಾಲಕರು ಸೈನಿಕರು ಗೋವುಗಳು ಇವೆಲ್ಲವೂ ಸೇರಿ ತೋಪುಗಳನ್ನ ಮತ್ತೆ ಬಂದು ಗುಂಡುಗಳನ್ನ ಎಳೆದುಕೊಂಡು ಹೋದ್ವು, ಚಿತ್ರದುರ್ಗವನ್ನು ಮುಟ್ಟಿದ್ರು. ಚಿತ್ರದುರ್ಗ ಕೂಡ ಅದು ಕೂಡ ಮಹಾರಾಜರ ಕೈವಶ ಆಯಿತು. ಈಗ ಏನು ಮೈಸೂರಿನಿಂದ ಚಿತ್ರದುರ್ಗಕ್ಕೆ ನಿಟ್ಟೂರು ಚೇಳೂರು ಶಿರಾ ಈ ಮಾರ್ಗದಲ್ಲಿ ಏನು ಇವತ್ತು ಟಾರ್ ರಸ್ತೆ ಆಗಿದೆ, ಆ ಟಾರ್ ರಸ್ತೆ ಆ ಕಾಲದಲ್ಲಿ ನಮ್ಮ ಎತ್ತುಗಳು ಏನು ಮದ್ದು ಗುಂಡುಗಳನ್ನ ಎಳ್ಕೊಂಡು ಫಿರಿಂಗಿನ ಎಳ್ಕೊಂಡು ಬಂದವು, ಆ ಜಾಗವನ್ನು ಹಾಗೆ ಗುರುತಿಸಿದ್ರು, ಅದನ್ನೇ ರಸ್ತೆಯನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಆಧಾರ ನಮ್ಮ ನಿವೃತ್ತ ಚೀಫ್ ಇಂಜಿನಿಯರ್ ಆದಂತಹ ಸಿಬಿ ಗೌಡರ್ ಅನ್ನುವರು ಮೈಸೂರು ಗೆಜೆಟಿಯರ್ ಅಲ್ಲಿ ಇದನ್ನ ದಾಖಲೆ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಆ ಇಂಜಿನಿಯರ್ಗೂ ನಮ್ಮ ಎತ್ತುಗಳ ಮೇಲಿರುವಂತಹ ಪ್ರೀತಿಗೂ ಮೈಸೂರು ಮಹಾರಾಜರಿಗೂ ಹೋಲಿಕೆಯನ್ನು ನೋಡಿ, ಎತ್ತು ಯಾವತ್ತೂ ನಮ್ಮನ್ನ ಕೈ ಬಿಟ್ಟಿದ್ದೇ ಅಲ್ಲ, ಸದಾಕಾಲ ನಮ್ಮನ್ನ ಕೈ ಹಿಡಿದು ನಡೆಸಿರುವಂತಹ ಎತ್ತುಗಳು ಸದಾಕಾಲ ರೈತನಿಗೆ ಬೆನ್ನೆಲುಬಾಗೇ ಇದೆ. ಈ ಬಂಜಾರದಳ ಏನಿತ್ತು ಇದನ್ನ ಇಂಗ್ಲಿಷ್ನವರು ನೋಡಿದ್ರು, ಓ ಈ ಬಂಜಾರದಳ ಇದ್ರೆ ನಮಗೆ ಉಳಗಾಳವಿಲ್ಲ ಅಂತ ಅನ್ಕೊಂಡು ನಾವು ಇದನ್ನೇನಾದ್ರೂ ಮಾಡಿ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಅವರೇನ್ ಮಾಡಿದ್ರು, ಇದನ್ನೇ ಅವ್ರು ಇಂಗ್ಲಿಷ್ ಅವ್ರಿಗೇನು ಏನ್ ಸಿಕ್ಕಿದ್ರು ಮಾರಾಟ ಮಾಡೋದು, ಏನ್ ಸಿಕ್ಕಿದ್ರು ತಮ್ಮೂರಿಗೆ ತಗೊಂಡೋಗೋದು, ಇದು ಅವ್ರ ಮೊದಲನೇದು. ಒಳ್ಳೆ ಒಳ್ಳೆ ಹೋರಿಗಳನ್ನ ಎತ್ತುಗಳನ್ನ ನೋಡಿಕೊಂಡ್ರು. ಅವ್ರಿಗೆ ಅಷ್ಟೊತ್ತಿಗೆ ಅಫ್ಘಾನಿಸ್ತಾನದಲ್ಲಿ ಆಕ್ರಮಣ ಮಾಡಬೇಕು ಅನ್ನೋ ಮನಸ್ಸಾಗಿತ್ತು. ನೋಡಿ, ಅವರು ಭಾರತ ಬಂದರು, ಭಾರತದಲ್ಲೇ ಆಕ್ರಮಣ ಮಾಡಿಕೊಂಡು, ಭಾರತದ ನೆಲದಲ್ಲಿ ನಿಂತ್ಕೊಂಡು ಅಫ್ಘಾನಿಸ್ತಾನದ ಮೇಲೆ ಆಕ್ರಮಣ ಮಾಡಕ್ ಹೋದ್ರು. ತಮ್ಮ ದುಡ್ಡು ಯಾಕೆ ಖರ್ಚು ಮಾಡ್ಬೇಕು? ಅವರು ನೋಡಿದ್ರಲ್ಲ, ನಮ್ಮ ಬಂಜಾರದಳ, ಬಂಜಾರದಳ ಸೈನಿಕರು ಎರಡನ್ನು ಒಟ್ಟುಗೂಡಿಸ್ಕೊಂಡ್ರು. ಅಫ್ಘಾನಿಸ್ತಾನ ಅಂದ್ರೆ ಏನು? ನಮ್ಮ ಮೈಸೂರಿನಿಂದ ಚಿತ್ರದುರ್ಗಕ್ಕೆ ಬಂದಂತ ಹಳ್ಳ ಗುಡ್ಡ, ಅಲ್ಲಿರುವಂತಹ ಕೊರಕುಲು ಹಳ್ಳಗುಡ್ಡದ ಮುಂದೆ ಎಂಥದಲ್ಲ, ಟಾರ್ ರೋಡ್ ಅಂತ ಹೇಳ್ಕೊಳ್ಬೇಕು. ಮೈಸೂರಿಂದ ಚಿತ್ರದುರ್ಗಕ್ಕೆ ಹೋದದ್ದು ಅಫ್ಘಾನಿಸ್ತಾನದ್ದು. ಅಗಾಧವಾದಂತಹ ಹಳ್ಳ ಗುಡ್ಡ, ನೀರಿನ ವಸತಿ ಇಲ್ಲದಂತಹ ಜಾಗಗಳು ಇದ್ವು. ಅಲ್ಲಿಗೆ ಕೂಡ ಕ್ಯಾಪ್ಟನ್ ಡೆನಿಸ್ ಏನ್ ಮಾಡಿದ, ಇದನ್ನೇ ಟೋರಿಯೋ ಬೆಟ್ಟಗಳು ಅಂತ. ಟೋರಿಯೋ ಬೆಟ್ಟಗಳು ಅಂದ್ರೆ ಅತ್ಯಂತ ಕಡಿದಾದ ಬೆಟ್ಟಗಳು, ಕಂದಕಗಳು, ಗುಡ್ಡುಗಳು. ಇವುಗಳನ್ನ ಸೂನೆ ನಡ್ಕೊಂಡು ಹೋಗೋದಲ್ಲ, ಭಾರವಾದ ತೋಪುಗಳನ್ನ ಮತ್ತೆ ಗುಂಡು ಮದ್ದು ಗುಂಡುಗಳನ್ನ ಹೋಗ್ಬೇಕು. ಸತತವಾಗಿ 16 ಗಂಟೆಗಳು ನಡೆದಿವೆ. ನಮಗೆ ರಾತ್ರಿ ನಿದ್ದೆ ಮಾಡಲಿಲ್ಲ ಅಂದ್ರೆ ಬೆಳಗ್ಗೆ ಹೇಗೋ ಆಗ್ತಾ ಇರುತ್ತೆ. ಆದ್ರೆ ಇವು ನಿದ್ದೆ ಇಲ್ಲ, ವಿಶ್ರಾಂತಿ ಇಲ್ಲ, ನೀರಿಲ್ಲ, ಏನು ಮೇವಿಲ್ಲ, ಏನಿಲ್ಲ. ಸತತವಾಗಿ 16 ಗಂಟೆ ಕ್ರಮಿಸಿ ಅಲ್ಲಿಗೆ ಗುರಿಯನ್ನ ಮುಟ್ಟಿ ಜನರಲ್ ಕ್ಯಾಪ್ಟನ್ ಡೆನಿಸ್ಗೆ ಜೈವನ್ನು ತಂದುಕೊಟ್ಟು, ಹಾಗಾಗಿ ಇಂಗ್ಲಿಷರು ಅಫ್ಘಾನಿಸ್ತಾನವನ್ನು ಕೂಡ ಆಕ್ರಮಣ ಮಾಡಿಕೊಂಡ್ರು. ಮೊಟ್ಟ ಮೊದಲನೇ ಮಹಾಯುದ್ಧ 1914-1918 ಮೆಸೊಪೊಟೇಮಿಯಾ ಮತ್ತೆ ಬಾಗ್ದಾದಿಗೆ. ಅಲ್ಲೆಲ್ಲ ಒಂಟೆಗಳನ್ನು ಉಪಯೋಗಿಸ್ತಾರೆ. ಅಂಥ ಒಂಟೆಗಳನ್ನು ಉಪಯೋಗಿಸುವಂತಹ ಜಾಗದಲ್ಲೂ ಕೂಡ ಲಾರ್ಡ್ ವೆಲ್ಸ್ಲಿ ಇಂಗ್ಲಿಷ್ನಲ್ಲಿ ಆರ್ಮಿ ಕಮಾಂಡಿಂಗ್ ಆಫೀಸರ್ ಆಗಿದ್ರು. ಅವರು ನಮ್ಮ ಭಾರತದ ಈ ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಗಳನ್ನ ಆಯ್ಕೆ ಮಾಡಿಕೊಂಡ್ರು. ಅವು ಒಂಟೆಗಳಿಗಿಂತ ವೇಗವಾಗಿ ಅಲ್ಲಿ ತಲುಪಿ ಆಕ್ರಮಣವನ್ನು ಎದುರಿಸಿದವು. ಅದು ಯಾರ ಆಕ್ರಮಣ? ಪೆನಿನ್ಸುಲಾರ್ ಯುದ್ಧಕ್ಕೆ ಕೂಡ ಹೋದವು. ಪೆನಿನ್ಸುಲಾರ್ ಯುದ್ಧ ಅಂದ್ರೆ ಯಾರ ವಿರುದ್ಧ? ಸಾಮಾನ್ಯ ಮನುಷ್ಯನಲ್ಲ, ಅಡಾಲ್ಫ್ ಹಿಟ್ಲರ್, ನೆಪೋಲಿಯನ್, ಬೋನಪಾರ್ಟ್ ಇವರುಗಳ ಜೊತೆ ಯುದ್ಧವನ್ನು ಮಾಡಿತು. ಅಂದ್ರೆ ಯುದ್ಧದಲ್ಲಿ ಗೆಲ್ಲಬೇಕು ಅಂದ್ರೆ ಯುದ್ಧಕ್ಕೆ ಬೇಕಾದಂತಹ ಪರಿಕರಗಳನ್ನ ಸಕಾಲದಲ್ಲಿ ಮುಟ್ಟಿಸಿದರೆ ಸೈನಿಕರು ಅದನ್ನ ಬಳಕೆ ಮಾಡಿಕೊಂಡು ಯುದ್ಧ ಮಾಡ್ತಾರೆ. ಇಂತಹ ಮಹಾನ್ ಯುದ್ಧವನ್ನ ನಮ್ಮ ಹಳ್ಳಿಕಾರ ಅಮೃತ್ ಮಹಲ್ ತಳಿಗಳು ನಿರ್ವಹಿಸಿದವು. ಇದು ಕಷ್ಟಕರವಾದಂತಹ ಕೆಲಸವನ್ನ ಎಂತಹ ಸಮಯದಲ್ಲೂ ಕೂಡ ಅನ್ನ ನೀರನ್ನ ಬಿಟ್ಟು ವಿಶ್ರಾಂತಿಯನ್ನ ಬಿಟ್ಟು ಕೆಲಸ ಮಾಡಬಲ್ಲ ನಂಬಿಕಸ್ಥ ಪ್ರಾಣಿ ಅನ್ನೋದೇ ನಮ್ಮ ಎತ್ತುಗಳು. ಅದಕ್ಕಾಗಿಯೇ ನಮ್ಮ ರೈತ ನಮ್ಮ ಎತ್ತುಗಳನ್ನ ತಾನು ಗಮನಿಸಿಕೊಂಡು ಪ್ರೀತಿಯಿಂದ ನೋಡಿಕೊಂಡು ಅವುಗಳನ್ನ ಮನೆಯ ಮಗನಂತೆ ತನ್ನ ಕಷ್ಟ ಸುಖಗಳನ್ನು ಕೂಡ ತನ್ನ ಎತ್ತುಗಳ ಜೊತೆ ಹೇಳ್ಕೊಳ್ತಾ ಹೋಗ್ತಾನೆ. ಆ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದ್ರ ಜೊತೆಗೆ ಅವುಗಳಿಂದ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿಸ್ತಾನೆ. ಎತ್ತುಗಳು ಅತ್ಯಂತ ಕಷ್ಟಕರವಾದ ಕೆಲಸ. ಅದು ಎರೆ ಮಣ್ಣಾಗಿರಬಹುದು, ಕೆಂಪು ಮಣ್ಣಾಗಿರಬಹುದು, ಮರಳು ಮಣ್ಣಾಗಿರಬಹುದು, ಯಾವ ತರಹದ ಮಣ್ಣಾರೋ ಆಗಿರಲಿ, ರೈತ ಎಂಥ ಗಟ್ಟಿ ಉಳುಮೆ ಬೇಕೋ ಅವುಗಳನ್ನ ಸರಾಗವಾಗಿ ಮಾಡೋ ಅಂತ ಎತ್ತುಗಳು. ಇವು ವಿಶೇಷವಾದಂತಹ ತಿಂಡಿ ತಿನಿಸುಗಳನ್ನ ಏನು ಕೇಳೋದಿಲ್ಲ. ನಮ್ಮ ಮಿಶ್ರತಳಿ ಹಸುಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಮಾತಾಡ್ತಾ ಇದ್ದಾಗ ಅದಕ್ಕೆ ಅಷ್ಟು ದಾಣಿ ಕೊಡಿ, ಇಷ್ಟು ಕೊಡಿ, ಅದನ್ನು ಕೇಳೋದಿಲ್ಲ. ಇವು ಏನು ಮನುಷ್ಯ ತಿನ್ನದೆ ಬಿಟ್ಟಂತಹ ಹುರುಳಿ ಸೊಪ್ಪು. ಹುರುಳಿ ಮನುಷ್ಯ ತಿಂತಾನೆ, ಹುರುಳಿ ಸೊಪ್ಪು ಮನುಷ್ಯ ತಿನ್ನಕಾಗತ್ತೆ? ಆಗಲ್ಲ. ಅಲಸಂದೆ ತಿಂತಾನೆ ಮನುಷ್ಯ, ಅಲಸಂದೆ ಬಳ್ಳಿ ತಿನ್ನೋಕಾಗತ್ತೆ? ಆಗೋದಿಲ್ಲ. ಹಾಗೆ ಜೋಳ, ಜೋಳ ತಗೊಳ್ತಾನೆ, ಜೋಳ ಸೊಪ್ಪೆ ಈ ದನಗಳ ತಗೊಳತ್ತೆ. ತಾನು ತಗೊಂಡು ಅವುಗಳಿಂದ ತಾನು ಮುಂದುವರೆಸಿಕೊಂಡು ಬರ್ತಾ ಇದ್ದಾನೆ. ನಮ್ಮ ಎತ್ತುಗಳ ಉನ್ನತಿ ಇಷ್ಟೊಂದು ಆಗ್ತಾ ಇದೆ. ಇಂಥ ಉನ್ನತಿ ಆಗ್ತಾ ಇರಬೇಕಾದಂತಹ ನಮ್ಮ ಎತ್ತುಗಳಿಗೆ ನಾವು ಏನು ಸಲವತ್ತುಗಳನ್ನ ಕೊಡ್ತಾ ಇದೀವಿ? ಇದು ಒಂದು ಚಿಂತನಾರ್ಹವಾದಂತಹ ವಿಷಯ. ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ನಾವೇನೋ ಹೇಳ್ಕೊಳ್ತಾ ಇದೀವಿ, ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಇಡೀ ಕಾರ್ಯಕ್ರಮಕ್ಕೆ ನಾವು ಕೊಡ್ತಾ ಇರೋದು 5.28 ರೂಪಾಯಿ. ಆ 5.28 ರೂಪಾಯಿ ಎಷ್ಟು? 5 ವರ್ಷಕ್ಕೆ ಒಂದು ಹಸುವಿಗೆ ಅಥವಾ ಎತ್ತಿಗೆ ಅಥವಾ ಎಮ್ಮೆಗೆ. ಅಂದ್ರೆ 5 ವರ್ಷಕ್ಕೆ 5.28 ರೂಪಾಯಿ ಆದ್ರೆ 1 ವರ್ಷಕ್ಕೆ ಎಷ್ಟು ಬಂತು? ಒಂದನಕ್ಕೆ 1.50 ರೂಪಾಯಿ ಬಂತು. 1.50 ರೂಪಾಯಿ ಎಷ್ಟು ಉಳಿತಿತ್ತು? ಬರೀ ನಮ್ಮ ಪಶುಪಾಲನಾ ಇಲಾಖೆಗೆ ಮಾತ್ರ ಅಲ್ಲ, ಅದು ಎಲ್ಲದಕ್ಕೂ ಹೋಗಬೇಕು. ಪಶುವೈದ್ಯ ವಿಶ್ವವಿದ್ಯಾಲಯಕ್ಕೆ ಹೋಗಬೇಕು, ಪ್ರಾಣಿ ಆರೋಗ್ಯ ಜೈವಿಕ ಸಂಸ್ಥೆಗೆ ಹೋಗಬೇಕು, ಪಶುಪಾಲನಾ ಇಲಾಖೆಗೆ ಬರಬೇಕು, ಸ್ವಯಂ ಸೇವಾ ಸಂಸ್ಥೆಗಳಿಗೆ ಹೋಗಬೇಕು. ಹೀಗೆ ಹಂಚಿ ಹೋದಾಗ ಆ ಪಶುಪಾಲನೆಗಾಗಿ ಸಿಕ್ಕುವಂತಹ ಹಣ ಅತ್ಯಂತ ಕಡಿಮೆ. ಇದು ಕಾಲಾನುಕ್ರಮದಲ್ಲಿ ಹೇಗೆ ಇತಿಹಾಸ ಮುಂದುವರಿತಾ ಹೋಗ್ತಾ ಇದೆಯೋ ಹಾಗೆ ಕಾಲಾನುಕ್ರಮದಲ್ಲಿ ಪಶುಪಾಲನಾ ಇಲಾಖೆಯ ನಮ್ಮ ಎತ್ತುಗಳಿಗೂ ಕೂಡ ಒಳ್ಳೆ ಕಾಲ ಬಂದೇ ಬರುತ್ತೆ. ಒಳ್ಳೆ ಕಾಲ ಬರಲಿಲ್ಲ ಅಂತ ಹೇಳಿ ನಾವು ಚಿಂತನೆ ಮಾಡೋ ಕಾರಣ ಇಲ್ಲ. ಸಕಾಲದಲ್ಲಿ ಸರ್ವವು ಸುಖಮಯವಾಗುತ್ತೆ. ಅದಕ್ಕೋಸ್ಕರನೇ ವೇದಗಳಲ್ಲಿ ಹೇಳಿದ್ದು ಓಂ ಶಾಂತಿ ಶಾಂತಿ ಆಪ ಶಾಂತಿ ಗೌಹ ಶಾಂತಿ ಶಮ್ನೋ ಅಸ್ತು ದೀಪದೇ ಚತುಷ್ಪದೆ. ಎರಡು ಕಾಲಿನ ಪ್ರಾಣಿ ನಾಲ್ಕು ಕಾಲಿನ ಪ್ರಾಣಿ ಹಕ್ಕಿ ಪಕ್ಷಿಗಳು ಎಲ್ಲದಕ್ಕೂ ಶಾಂತಿಯಾಗಲಿ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವೇದಗಳಲ್ಲಿ. ವೇದದಿಂದ ಹಿಡಿದು ಈ ಕಾಲದವರೆಗೂ ಪರಿವರ್ತನೆಗಳನ್ನು ನೋಡ್ತಲೇ ಬರ್ತಾ ಇದ್ದೀವಿ. ಒಳ್ಳೆಯದು ಡಾಕ್ಟರ್ ಕೃಷ್ಣಮೂರ್ತಿ ಅವರ, ಎತ್ತುಗಳ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದೀರ್ಘವಾಗಿ ಮಾಹಿತಿಯನ್ನ ನೀಡಿದ್ರಿ, ಅನುಕೂಲ ಆಯ್ತು. ನಮಸ್ಕಾರ. ನಮಸ್ಕಾರ. ಎತ್ತುಗಳಿಂದ ಬೇಸಾಯ ನೆಲದ ಸಂಸ್ಕೃತಿಯ ತಳಪಾಯ ಎತ್ತುಗಳಾಗಿವೆ ರೈತನ ಬಾಳಿ.